गई है वो गुलों में कहा महक उठी है ये महफिल अजब गुलाब ಇದುವರೆಗೂ ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಹಾಸನ ತಾಲೂಕು ನಾಯಕರಹಳ್ಳಿಯ ಪ್ರಗತಿಪರ ಕೃಷಿಕ ಎನ್ವಿ ವೇಣುಗೋಪಾಲ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಮೂಡಿಬರಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ದಂಪತಿಗಳಿಗೆ ಆಸರೆ ಸಂತಸ ಐವಿಎಫ್ ಅಂಡ್ ಎಂಡೋ ಸರ್ಜರಿ ಸೆಂಟರ್ ಮೈಸೂರು ಮತ್ತು ಹಾಸನ್. ಕಾಲ್ 9620000969. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ನಾಯಕರಹಳ್ಳಿಯ ಪ್ರಗತಿಪರ ಸಾವಯವ ಕೃಷಿಕ ಎನ್ವಿ ವೇಣುಗೋಪಾಲ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳ್ತಾ ಇದ್ರಿ. ಬನ್ನಿ, ಇಂದಿನ ಕೃಷಿರಂಗದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ನಾಯಕರಹಳ್ಳಿಯ ಪ್ರಗತಿಪರ ಸಾವಯವ ಕೃಷಿಕ ಎನ್ವಿ ವೇಣುಗೋಪಾಲ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳೋಣ. ಮಾವು ಯಾವ ತಳಿ ಹಾಕೊಂಡಿದ್ದೀರ ಮತ್ತೆ ಎಷ್ಟು ಗಿಡಗಳಿದ್ದಾವೆ? ನಮ್ದು ರತ್ನಗಿರಿ ಆಲ್ಫಾನ್ಸೋ ಮಾವು ಹಾಕಿದೀವಿ ಸರ್. ಅದು ಒಂದು 100 ಟ್ರೀಸ್ ಇದೆ. ನಾವು ತರಿಸಬೇಕಾದ್ರೆ ಅದು ರತ್ನಗಿರಿಯಿಂದ ಆಯಿಲ್ ಟಿನ್ ಅಲ್ಲಿ ತರಿಸಿದ್ದು. ದೊಡ್ಡ ಸೋಸಿಗಳೇ ಇದ್ವು ಸುಮಾರೊಂದು 17-18 ಇಯರ್ಸ್ ಬ್ಯಾಕ್. ಅದನ್ನ ನಾವು ಪ್ಲಾಂಟೇಶನ್ ಮಾಡ್ಕೊಂಡಿದ್ವಿ ಸರ್. ಚೆನ್ನಾಗಿದೆ ಸರ್. ಅದನ್ನ ಹೊರದೇಶಕ್ಕೆಲ್ಲ ಯುರೋಪ್ಗೂ ಎಕ್ಸ್ಪೋರ್ಟ್ ಆಗಿದೆ ಸರ್. ನಮ್ದು ಆಲ್ಫಾನ್ಸೋ ಮ್ಯಾಂಗೋ ಅಗ್ರಿಕಲ್ಚರ್ ಫೌಂಡೇಶನ್ ಅವ್ರು ವರ್ಲ್ಡ್ ವೈಡ್ ಅವ್ರ ಲಿಂಕ್ ಇರೋದ್ರಿಂದ ಅವರಿಗೆ ಬಯರ್ಸ್ ವರ್ಲ್ಡ್ ವೈಡ್ ಇರೋದ್ರಿಂದ ರೈತರಿಂದ ತಗೊಂಡು ರೈತರಿಗೂ ಹೆಚ್ಚಿನ ಬೆಲೆ ಸಿಕ್ಕಿ ನಮಗೆ 60-80 ರುಪೀಸ್ ವರೆಗೂ ಕೊಟ್ಟಿದ್ದಾರೆ. ಅಲ್ಲೇ ಬಂದು ಅವರೇ ಹಾರ್ವೆಸ್ಟ್ ಮಾಡಿಕೊಂಡು ಅವರೇ ಪ್ಯಾಕಿಂಗ್ ಮಾಡಿಕೊಂಡು ರೈತರಿಗೆ ಅವರವ್ರ ಅಕೌಂಟ್ಸ್ಗೆ ಪೇಮೆಂಟ್ಸ್ ಮಾಡೋಂಥ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆ ರೀತಿ ನಾವು ಏನೇ ಬೆಳೆ ಮಾಡಿದ್ರೂ ನಮಗೆ ಮುಂಚೆನೇ ಮಾರ್ಕೆಟ್ ವ್ಯಾಲ್ಯೂ ಗೊತ್ತಿರುತ್ತೆ, ನಮಗೆ ಯಾವುದೇ ರೀತಿಯೂ ಸಮಸ್ಯೆ ಆಗೋದಿಲ್ಲ. ಇದೊಂದು ಅನುಕೂಲತೆಗಳು ನಾವು ಆರ್ಗ್ಯಾನಿಕಲ್ ಮಾಡ್ತಿರೋದ್ರಿಂದ ತುಂಬ ಸಿಗುತ್ತೆ ಸರ್, ಸದುಪಯೋಗ ಆಗುತ್ತೆ. ಮಾವಿಗೆ ಏನೇನು ಕೆಲಸ ಮಾಡ್ತೀರಾ? ತೋಟಗಾರಿಕೆನಲ್ಲಿ ನಾವು ಸಾಮಾನ್ಯವಾಗಿ ಈ ನೈಸರ್ಗಿಕವಾಗಿ ಏನೇನು ನಾವು ಗೊಬ್ಬರ ಉತ್ಪಾದನೆ ಮಾಡ್ತಿದ್ದೀವಿ ಅದನ್ನ ನಾವು ಹಂತ ಹಂತವಾಗಿ ಮಾಡ್ಕೊಳ್ತೀವಿ ಸರ್, ಅಷ್ಟೇ. ಬೇರೆ ಇನ್ನೇನು ಹೆಚ್ಚಿನ ಮಾಡ್ತಾ ಇಲ್ಲ. ಈಗ ಇತ್ತೀಚೆಗೆ ಏನಂದ್ರೆ ಸ್ವಲ್ಪ ವಾತಾವರಣ ಏರುಪೇರು ಆಗ್ತಿರೋದ್ರಿಂದ ನಾವು ಒಂದ್ ಸ್ವಲ್ಪ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ತಾ ಬೇವಿನ ಎಣ್ಣೆ ಸ್ಪ್ರೇಸ್ ಮತ್ತೆ ಮೇಲೆ ಗಂಜಲ ಸುತ್ತಮುತ್ತ ಲಾಂಟಾನ್ ಗಿಡ ಗಿಡಮೂಲಿಕೆಗಳಲ್ಲಿ ಏನೇನು ಔಷಧಿ ಗುಣಗಳನ್ನ ಸಿಗುತ್ತೆ ಅದನ್ನ ಒಂದು ರೈತರಿಂದ ಒಂದು ಮಾಹಿತಿಗಳನ್ನ ತಿಳ್ಕೊಂಡು ಅದೇ ರೀತಿ ನಾವು ಔಷಧಿ ಮೆಡಿಸಿನ್ಸ್ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ವೆಂಚೂರಿನಲ್ಲಿ ಕೊಡ್ಬೇಕಾದ್ರೆ ವೆಂಚೂರಿನಲ್ಲಿ ಕೊಡ್ತೀವಿ, ಆಮೇಲೆ ಸ್ಪ್ರೇಸ್ ಮಾಡಬೇಕಾದಾಗ ಅದನ್ನು ಸ್ಪ್ರೇಸ್ ಮಾಡ್ಕೊಡ್ತೀವಿ ಸರ್. ಮಾವಿಗೆ ನಿಮಗೆ ಪ್ರತಿ ವರ್ಷವೂ ಕೂಡ ನಿಗದಿತವಾದ ಬೆಲೆ ಸಿಗುತ್ತೆ? ಹೌದು ಸರ್, ಮುಂಚೆನೆ ನಮಗೆ ಮಾಹಿತಿ ಇರುತ್ತೆ, ಕಂಪ್ನಿಯಿಂದ ಬೈಬ್ಯಾಕ್ ಮಾಡ್ಕೊಳ್ತಾರೆ. ಮತ್ತೆ ನಾವು ಇಂಟರ್ ಕ್ರಾಪ್ ಆಗಿ ನಾವು ಕೆಲವೊಂದು ಮೆಡಿಸಿನ್ ಪ್ಲಾಂಟ್ಸ್ ಗಳು ಬೆಳಿಬಹುದು. ಅದಕ್ಕೂ ಏನಾಗುತ್ತೆ ಅಂದ್ರೆ ನಾವು ಅದು ಬೆಳೆ ಮಾಡಿದಾಗ ನಮಗೆ ತೋಟದ ಖರ್ಚು ಮತ್ತೆ ಮೇಲೆ ಕೆಲಸ ಕೊಟ್ಟಿರ್ತೀವಲ್ಲ ಕೆಲಸಗಾರರ ಖರ್ಚು ಅವ್ರಿಗೆಲ್ಲರಿಗೂ ನಾವು ಅದರಲ್ಲೇ ಬ್ಯಾಲೆನ್ಸ್ ಆಗುತ್ತೆ. ಇನ್ನ ವರ್ಷದ ಏನು ಇಳುವರಿ ಸಿಗುತ್ತೆ ನಮ್ದು ಅಡಿಕೆ ಆಗ್ಲಿ ತೆಂಗಾಗ್ಲಿ ಅವೆಲ್ಲ ನಮಗೆ ಅಸೆಟ್ ಪ್ರಾಫಿಟ್ ಆಗಿ ಉಳ್ಕೊಳ್ಳುತ್ತೆ. ಅದರಿಂದ ನಾವು ಇನ್ ಫ್ಯೂಚರ್ ಅಲ್ಲಿ ಇನ್ನೂ ಅಭಿವೃದ್ಧಿ ಜಾಸ್ತಿ ಮಾಡಬಹುದು ಸರ್. ಈಗ ಹೇಳಿದ್ರಿ ಒಂದ್ ವರ್ಷ ಕಡಿಮೆ ಆದ್ರೆ ಒಂದ್ ವರ್ಷ ಜಾಸ್ತಿ ಆಗುತ್ತೆ ಮ್ಯಾಂಗೋದಲ್ಲೂ ಅಂತ ಹೇಳ್ಬಿಟ್ಟು, ಎಷ್ಟೇ ಇಳುವರಿ ಬಂದ್ರು ಕೂಡ ಅಷ್ಟನ್ನು ಅವರು ಖರೀದಿ ಮಾಡ್ತಾರೆ? ಹೌದು ಸರ್, ನಮ್ದು ಪ್ರೊಡಕ್ಷನ್ ಎಷ್ಟೇ ಇದ್ರು ಅವ್ರು ತಗೊಳ್ತಾರೆ. ಯಾಕೆಂದ್ರೆ ವರ್ಲ್ಡ್ ವೈಡ್ ಅವರಿಗೆ ಎಕ್ಸ್ಪೋರ್ಟ್ ಇರೋದ್ರಿಂದ ನಮ್ದು ಪ್ರೊಡಕ್ಷನ್ ಇನ್ನೂ ಅವ್ರಿಗೆ ಸಾಕಾಗೋದಿಲ್ಲ. ನಾವು ಎಷ್ಟೇ ಬೆಳೆದ್ರು ತಗೊಳ್ಳೋ ಅಂತ ಫೆಸಿಲಿಟಿ ಅವ್ರ ಮಾರ್ಕೆಟಿಂಗ್ ಮಾಡೋ ಫೆಸಿಲಿಟಿ ಎಲ್ಲ ಅವರು ನಮಗೆ ಅನುಕೂಲ ಮಾಡಿಕೊಡ್ತಾರೆ ಸರ್. ಸಪೋಟಾ ಎಷ್ಟಿದೆ ಮತ್ತೆ ಯಾವ ತಳಿಯನ್ನು ಹಾಕೊಂಡಿದ್ದೀರಿ? ಸಪೋಟಾ ಕ್ರಿಕೆಟ್ ಬಾಲ್ ಇದೆಯಲ್ಲ ಸರ್, ಅದು ತುಂಬಾ ಟೇಸ್ಟಿ ಆಗಿದೆ, ಆರ್ಗ್ಯಾನಿಕ್ ಆಗಿ ಬೆಳೆದಿರೋದ್ರಿಂದ. ನಾವು ಮಾರ್ಕೆಟ್ ಅಲ್ಲಿ, ನಾನು ಉದಾಹರಣೆಗೆ ಕೆಲವೊಂದೊಂದ್ ಕಡೆ ನಮ್ಮ ಸುಮ್ನೆ ಸೇಲ್ಸ್ ಗೆ ಅಂತ ತಗೊಂಡೋಗಿ ಕೊಟ್ಟಾಗ ಕಸ್ಟಮರ್ಸ್ ಗಳದ್ದು ಫೀಡ್ಬ್ಯಾಕ್ ಅವರು ಹೇಳಿದ್ರು ನಮಗೆ, ಫಾರ್ಮರ್ ಬಂದು ಸಪೋರ್ಟ್ ಕೊಟ್ಟಿದಾರ ಅವ್ರಂತ ಫೋನ್ ಮಾಡಿ ಕೇಳ್ಕೊಂಡು ಬಂದು ತಗೊಂಡೋಗಿರೋದುಂಟು ಸರ್. ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರೋದೊಂದು ಟೇಸ್ಟ್ ಡಿಫ್ರೆಂಟ್ ಆಗಿ ಇರುತ್ತೆ ಸರ್. ನೈಸರ್ಗಿಕವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಬೆಳೆದಾಗ ಅದ್ರದ್ದು ಕ್ವಾಲಿಟಿ ಆಗಲಿ ಅದ್ರದ್ದು ಫ್ರೂಟ್ ಟೇಸ್ಟ್ ಆಗಲಿ ತುಂಬಾನೇ ಚೆನ್ನಾಗಿರುತ್ತೆ ಸರ್. ಅದಕ್ಕೆ ಏನೇನು ಕೆಲಸ ಮಾಡ್ತೀರಾ? ಸೇಮ್ ಸರ್, ಎಲ್ಲದನ್ನು ನಾವು ವರ್ಮಿ ಕಾಂಪೋಸ್ಟ್ ಒಂದು ವರ್ಷದಲ್ಲಿ ಎರಡು ಸರ್ತಿ ಹಾಕೊಳ್ತೀವಿ. ಜೀವಾಮೃತ ಒಂದು ತೆಂಗಿನ ಮರಕ್ಕೆ ಒಂದು 5-8 liters ವರೆಗೂ ಜೀವಾಮೃತ ಹಾಕ್ತೀವಿ. ಅಡಕೆ ಮರಕ್ಕೆಲ್ಲ 2-4 liters ವರೆಗೂ ಜೀವಾಮೃತ ಹಾಕ್ತೀವಿ. ಸಪೋಟಾಗೂ ಒಂದು 5-8 liters ವರೆಗೂ ಜೀವಾಮೃತ ಹಾಕ್ತೀವಿ. ವರ್ಮಿ ಕಾಂಪೋಸ್ಟ್ ಒಂದು 3-4 kg ವರೆಗೂ ಕೊಡ್ತೀವಿ. ತೆಂಗಿನ ಮರಕ್ಕೆ ಒಂದು 5-10 kg ವರೆಗೂ ಕೊಡ್ತೀವಿ. ಈ ತರದ್ರಲ್ಲಿ ನಾವು ಗೊಬ್ಬರನ, ಅದೇ ಹೇಳಿದ್ನಲ್ಲ ಸರ್, ಆತರ ಗರಿ ತುದಿ ಚಾಚಿಕೊಂಡಿರೋಂತ ಜಾಗದಲ್ಲಿ, ಆಹಾರ ತಗೊಳ್ಳೋಂತ ಬೇರ್ಗಳು ಇರೋಂತ ಜಾಗದಲ್ಲಿ ನಾವು ಗೊಬ್ಬರದ ಅಂಶನೆಲ್ಲ ಪೂರೈಕೆ ಮಾಡ್ತಾ ಬರ್ತಾ ಇದೀವಿ. ಅಲ್ಲೇ ನಮ್ದು ಇನ್ಲ್ಯಾಂಡ್ ರಿಪರ್ಸ್ ಗಳನ್ನ ಹೇಳ್ಕೊಂಡಿದೀವಿ. ಇನ್ಲ್ಯಾಂಡ್ ರಿಪರ್ಸ್ ಇನ್ ತೇವಾಂಶನ ಯಾವಾಗ್ಲೂ ಜಾಸ್ತಿ ನೀರು ವೇಸ್ಟ್ ಆಗಲ್ಲ, ಹನಿ ಹನಿಯಾಗಿ ಬೀಳ್ತಾ ಇರೋದ್ರಿಂದ ಭೂಮಿ ಬೇಕಾಗಂತ ಸಾಯಿಲ್ ಮಾಯಿಶ್ಚರ್ ಕರೆಕ್ಟ್ ಆಗಿ ಸಿಗುತ್ತೆ. ಆಮೇಲೆ ಫಾಸ್ಟ್ ಆಗಿ ಎಲ್ಲಾ ಕಡೆಗೆ ವಾಟರ್ ಸಪ್ಲೈ ಆಗುತ್ತೆ. ನಾವು ಒಂದೇ ದಿವಸಕ್ಕೆ ಒಂದು 5-10 acres ವರೆಗೂ ವಾಟರ್ ಸಪ್ಲೈ ಮಾಡ್ಕೋಬಹುದು. ಈ ರೀತಿ ಒಂದು ಹೊಸ ತಂತ್ರಜ್ಞಾನಗಳನ್ನೆಲ್ಲ ಅಳವಡಿಸಿಕೊಂಡಾಗ ನಮಗೆ ನೀರಿನ ಜೊತೆಗೆ ಟಾನಿಕ್ ತರ ಜೀವಾಮೃತ, ಎರೆಜಲ ಇವನ್ನೆಲ್ಲ ಅದನ್ನು ನಾವು ಕಳಿಸೋ ರೀತಿ ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದ ಬಹಳ ಅನುಕೂಲಗಳಿದೆ ಸರ್. ನೀವು ಬೆಳೆದಂತ ಯಾವುದೇ ಉತ್ಪನ್ನಗಳನ್ನ ಸ್ಥಳೀಯವಾಗಿ ಮಾರಾಟ ಮಾಡ್ತಾ ಇಲ್ವಾ? ಸ್ಥಳೀಯವಾಗೂ ಕೊಡ್ತೀವಿ ಸರ್. ಜೋಳ ಬೆಳೆದಾಗ APMC ಯಾರ್ಡ್ಗಳಲ್ಲಿ ಅಲ್ಲೆಲ್ಲ ಕೊಡ್ತೀವಿ. ಕೆಲವೊಂದ್ಸತಿ ನಮ್ಮ KMF ಘಟಕ ಅಲ್ಲೆಲ್ಲ ತಗೊಳ್ತಾರೆ, ರೈತರಿಗೆ ಅನುಕೂಲ ಮಾಡಿಕೊಟ್ಟು ಅಲ್ಲೂ ಕೊಡ್ತೀವಿ. ಈ ತರ ಸ್ಥಳೀಯವಾಗಿ ಕೊಡೋಂಥದ್ದು ಕೆಲವೊಂದೊಂದು ಸಂತೆ ಮಾಳಗಳು ಕಟ್ಟಿರ್ತಾರಲ್ಲ, ಅಲ್ಲೂ ನಮ್ಮ ಬೆಳೆದಿರೋಂತ ಹಣ್ಣು ಅವನ್ನೆಲ್ಲದನ್ನು ನಾವು ವ್ಯಾಪಾರ ಮಾಡಿದಾಗ ನಮ್ದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ರೈತರು ಬಹಳ ಆಸಕ್ತಿಯಿಂದ, ಅಲ್ಲಿ ಬರೋಂತ ಬೈಯರ್ಸ್ ಎಲ್ಲ ಆಸಕ್ತಿಯಿಂದ ತಗೊಂಡೋಗ್ತಾರೆ ಸರ್. ಕಿತ್ತಳೆ ಎಷ್ಟಿದೆ? ಕಿತ್ತಳೆ ಒಂದು 100 ಸರ್. ಈರುಳ್ಳಿ ಗಿಡನೂ ಇದೆ, ಮೋಸಂಬಿನೂ ಸ್ವಲ್ಪ ಇದೆ, ಕೋಕೋ ಒಂದ್ ಸ್ವಲ್ಪ ಹಾಕಿದೀವಿ. ಈ ತರದೆಲ್ಲ ಬೆಳೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಕಿತ್ತಳೆ ನಿಮ್ಮ ಭಾಗದಲ್ಲಿ ಬರುತ್ತಾ? ನಾಯಕರಳ್ಳಿಯಲ್ಲಿ ಬಂದಿದೆ ಸರ್, ನಮ್ ಮೋಸಂಬಿ ಕಿತ್ತಳೆ ಎಲ್ಲ ಹಾರ್ವೆಸ್ಟ್ ಮಾಡಿದೀವಿ, ಬಂದಿದೆ ನಮ್ ಕಡೆ ಎಲ್ಲ. ಪೂರಕವಾದಂತ ವಾತಾವರಣ ಇದೆ ಹಾಗಾಗಿ ಬರುತ್ತೆ ಅಂತೀರಾ? ಯಾವುದೇ ಬೆಳೆ ಆಗ್ಲಿ ಸರ್, ಅದಕ್ಕೆ ವೃಕ್ಷಾಧಾರಿತ ಬೆಳೆಗಳು, ಈ ಕಿತ್ತಳೆ ಆಗ್ಲಿ, ಅಗರ್ ವುಡ್ ಆಗ್ಲಿ, ಮರದ ಆಶ್ರಯದಲ್ಲಿ ಅವು ಮರದ ಜೊತೆಗೆ ಅವು ಬರೋಂತ ಬೆಳೆಗಳು. ನಮ್ ತೋಟಗಾರಿಕೆ ಇರೋದ್ರಿಂದ ಇಂಟರ್ಕ್ರಾಪ್ ಆಗಿ ಬೆಳಿಬಹುದು ಸರ್. ಕಾಳುಮೆಣಸನ್ನ ಏನೋ ಅಡಕೆಗೆ ಹಬ್ಸ್ಕೊಂಡಿದ್ರ ಹೇಗೆ? ಅಡಕೆಗೆ ಸ್ವಲ್ಪ ಮುಂಚೆ ಹಬ್ಸಿದ್ವಿ, ಇವಾಗ ನಾವು ಯೋಚನೆ ಮಾಡ್ಕೊಂಡು ಬಾರ್ಡರ್ ಅಲ್ಲಿ ಏನು ತ್ಯಾಗ ಸಿಲ್ವರ ಹೆಬ್ಬೆ ಆತರದಿರುತ್ತೆ, ತ್ಯಾಗ ಸಿಲ್ವರಕ್ಕೆ ಜಾಸ್ತಿ ಕಾಳುಮೆಣಸನ್ನ ಹಬ್ಬಿಸ್ಕೊಂಡು ಅದರಲ್ಲೇ ಬಾರ್ಡರ್ ಅಲ್ಲೇ ಕಾಳುಮೆಣಸಿನ ಬೇರಿಗೆಲ್ಲ ನೆರಳು ಸಿಗೋ ಹಾಗೆ ಕಾಫಿ ಹಾಕೊಂಡಿದೀವಿ. ಇದು ಏನಂದ್ರೆ ಒಂದು ಪ್ರಕ್ರಿಯೆ, ಅದರದೇ ಎಲೆಗಳೆಲ್ಲ ಬಿದ್ದು ಅದೇ ಒಂದು ರೀಸೈಕಲ್ ಆಗಿ ಅಲ್ಲೇ ನ್ಯಾಚುರಲ್ ಆಗಿ ಸೂಕ್ಷ್ಮ ಜೀವಾಣುಗಳು ಎಲ್ಲ ಡೆವಲಪ್ ಆಗಿ ನೈಸರ್ಗಿಕವಾಗಿ ಕಂಟಿನ್ಯೂ ಆಗಬೇಕು ಅನ್ನೋದೊಂದು ಹೆಚ್ಚಿನ ಆಸಕ್ತಿ ಇದೆ ಸರ್. ಅದೇ ರೀತಿ ಒಂದು ಏನಂದ್ರೆ ಕೆಲವೊಂದೊಂದ್ ಕಡೆ ಎಲ್ಲ ಪೂರ್ತಿ 0 ಕಲ್ಟಿವೇಶನ್, ನ್ಯಾಚುರಲ್ ಮೆಥಡ್ಸ್, ಆ ತರದ್ದೇ ಒಂದು ರೈತರ ಹತ್ರ ಮಾಹಿತಿ ತಿಳ್ಕೊಂಡು ಇಲ್ಲಿವರೆಗೂ ಮಾಡ್ಕೊಳ್ತಾ ಬರ್ತಾ ಇದೀವಿ ಸರ್. ಈಗ ತೇಗ ಸಿಲ್ವರ್ ಇದೆಲ್ಲ ಎಷ್ಟಿದೆ? ತೇಗ ಒಂದು 1,500 ಇದೆ ಸರ್, ಸಿಲ್ವರ್ ಒಂದು 1,500 ಇದೆ. ಅದು ಎಲ್ಲ ಸುಮಾರು ಒಂದು 18-20 ಆಗಿದೆ, ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿದೆ ಸರ್. ಹಾರ್ವೆಸ್ಟಿಂಗ್ ಬಂದ್ರೂ ನಾವು ಏಕೆ ಹಾರ್ವೆಸ್ಟ್ ಮಾಡಿಲ್ಲ ಅಂದ್ರೆ ಅದರದ್ದು ಬೀಳೋಂತ ಎಲೆ ತರಗು ಅವೆಲ್ಲದನ್ನು ನಾವು ಗೊಬ್ಬರ ಆಗಿ ಬಳಕೆ ಮಾಡ್ಕೊಳ್ತೀವಿ. ಆಮೇಲೆ ಜೋರಾಗಿ ಗಾಳಿ ಬೀಸಿದ್ರು ಹೊರಗಡೆಯಿಂದ ಅವು ತಡೆಯುವಂತ ಶಕ್ತಿ ಅವಕ್ಕಿರುತ್ತೆ. ತೋಟ ನಮಗೆ ಯಾವುದೇ ರೀತಿ ರಕ್ಷಣೆ ಸಿಗುತ್ತೆ, ಬಹಳ ಅನುಕೂಲಗಳೇನು ಇದೆ. ಈಗೆಲ್ಲ ಕಟಾವಿಗೆ ಬಂದಿದೆ, ಕೆಲವೊಂದೆಲ್ಲ ಆಲ್ರೆಡಿ ಬಂದಿದೆ ಸರ್. ಈ ಕಾಫಿಯನ್ನ ನೀವು ಒಂಥರ ಬೇಲಿ ಬೆಳೆಯಾಗಿ ಹಾಕೊಂಡ್ರೆ ಬಾರ್ಡರ್ ಅಲ್ಲಿ ಅಂಚಲ್ಲಿ ಎಲ್ಲಿ ತೇಗ ಮತ್ತೆ ಸಿಲ್ವರ್ ಇದೆಯೋ ಅದರ ನೆರಳಲ್ಲಿ ಹಾಕೊಂಡಿದ್ದೀರಾ? ಹೌದು ಸರ್. ಈ ತರ ಮಾಡಬಹುದು ಅಂತ ಹೇಳಿ ಹೆಂಗ ಅನಿಸ್ತಾ ನಿಮಗೆ? ನಾನು ತೋಟದೊಳಗೆ ಕೆಲವೊಂದೆಲ್ಲ ಡ್ರಿಪ್ ಲೈನ್ ಎಲ್ಲ ಎಳಿಬೇಕು ಮಾಡಬೇಕು ಅದೆಲ್ಲ ಕೆಲಸ ಕಾರ್ಯಗಳು ಇರುತ್ತಲ್ಲ, ಈ ಕಾಫಿಗೆ ಸಪರೇಟ್ ಆಗಿ ಡ್ರಿಪ್ ಲೈನ್ ಮಾಡಿ ಈ ತೇಗ ಸಿಲ್ವರ್ಗೆ ಹಾಕಿದಾಗ ಅದು ಗ್ರಿಪ್ ಆಗಿ ನೀಟಾಗಿ ಕಾಳುಮೆಣಸು ಹಬ್ಬುತ್ತೆ. ಅದ್ರ ಜೊತೆಗೆ ಕಾಫಿ ಹಾಕಿದಾಗ ಏನಾಗುತ್ತೆ, ಆ ಬೇರಿಗೆಲ್ಲ ನೆರಳು ಬೀಳುತ್ತೆ. ಆ ನೆರಳಿನಲ್ಲಿ ನಮಗೆ ಒಂದು ಚೆನ್ನಾಗಿ ಬೆಳೆ ಮಾಡಬಹುದು ಅನ್ನೋದೊಂದು ಯೋಜನೆಯಲ್ಲಿ ಸಮಗ್ರ ಕೃಷಿ ಮಾಡಿದಾಗ ಒಂದಕ್ಕೊಂದು ಅವಲಂಬನೆ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ಮಾಡಿದ್ವಿ ಸರ್. ಚೆನ್ನಾಗಿ ಬರ್ತಾ ಇದೆಯಾ ಕಾಫಿ? ಬರ್ತಾ ಇದೆ ಸರ್, ಕಾಫಿನೂ ಚೆನ್ನಾಗಿ ಬರ್ತಾ ಇದೆ, ಕಾಳುಮೆಣಸು ಚೆನ್ನಾಗಿ ಹಬ್ತಾ ಇದೆ ಸರ್. ಎಷ್ಟು ಸಿಗುತ್ತೆ ಮೆಣಸು ವರ್ಷಕ್ಕೆ? ಮೆಣಸು ನಮ್ದು ಇನ್ನ ಸಸಿಗಳಿರೋದ್ರಿಂದ ಸ್ವಲ್ಪ ಸ್ವಲ್ಪ 1 quintal 2 quintal ಆತರ ಜಂಪ್ ಆಗ್ತಾ ಹೋಗ್ತಾ ಇದೆ ಸರ್, ಜಾಸ್ತಿ ಬರ್ತಾರೆ. ಜಮ್ನೇರ್ಲೆ ಎಷ್ಟು ಹಾಕೊಂಡಿದ್ದೀರಿ? ಜಮ್ನೇರ್ಲೆ ಒಂದು ಹದಿನೈದು ಇದೆ ಸರ್, ಹದಿನೈದು ಪ್ಲಾಂಟೇಶನ್ ಇದೆ. ಸೀತಾಫಲ ಒಂದು ಹದಿನೈದು ಇದೆ, ರಾಮಫಲ ಒಂದೆರಡು ಇದೆ, ಅಂಜೂರ ಒಂದು ನಾಲ್ಕಿದೆ, ಕಿತ್ಲೆ ಮೂಸಂಬಿ ಅವೆಲ್ಲ ಒಂದು 100 ಇದೆ ಸರ್. ಇವೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಇವುಗಳ ಮಾರಾಟ ಹೇಗೆ? ಯಾವುದೇ ಆಗಲಿ ನಾವು ಸಮಗ್ರ ಕೃಷಿ ಮಾಡಿರೋದ್ರಿಂದ ನಮಗೆ ಮಾರಾಟ ಸುಲಭ ಆಗುತ್ತೆ. ಅಲ್ಲಿಗೆ ಬಂದು ತಗೊಂಡು ಹೋಗೋರು ಪ್ರತಿಯೊಂದನ್ನು ಫ್ರೂಟ್ಸ್ಗಳು ತಗೊಳ್ಳೋರು ಅದನ್ನು ತಗೊಳ್ತಾರೆ, ಮಾವನ್ನು ತಗೊಳ್ತಾರೆ, ಆ ಥರ ಒಂದು ನಮಗೆ ಸೌಲಭ್ಯ ಸಿಗುತ್ತೆ. ಆಮೇಲೆ ಆ ಫ್ರೂಟ್ಸ್ಗಳು ಬಂದಾಗ ಏನಾಗುತ್ತೆ, ನಾವು ಮಾರ್ಕೆಟಿಗೆ ಅಲ್ಲಿ ಸಂತೆ ಅಂತ ಕಟ್ಟಿರ್ತಾರಲ್ಲ, ಅಲ್ಲಿಗೆ ತೊಗೊಂಡು ಕೊಡ್ಬೋದು, ನಾವು ಬೇರೆ ಪದಾರ್ಥಗಳು ತರ್ಬೋದು, ಅದನ್ನು ಕೊಟ್ಟು ಬೇರೆ ಪದಾರ್ಥ ತರ್ಬೋದು. ಸಮಗ್ರ ಕೃಷಿ ಇರೋದ್ರಿಂದ ನಮಗೆ ಯಾವಾಗಲೂ ಒಡನಾಟ ಇರೋದ್ರಿಂದ ನಮಗೆ ಟ್ರಾನ್ಸಾಕ್ಷನ್ಗೆ ತೊಂದರೆ ಆಗಲ್ಲ ಸರ್. ನಿಮಗೆ ಸಮೀಪ ಆಗ್ತಕ್ಕಂಥ ಸಂತೆ ಯಾವುದು? ಮೋಸ್ಟ್ಲಿ ಹೊಸಳ್ಳಿ ಸಮೀಪ ಇದೆ, ಅರ್ಕಲ್ಕೋಟ್ ಸಮೀಪ ಇದೆ, ಹೊಳೇಶ್ಪುರ ಸಮೀಪ ಇದೆ ಸರ್. ಮೂರು ಸಂತೆಗೂ ಹೋಗ್ತೀರಾ? ಹೋಗ್ತೀವಿ ಸರ್. ಅಗರ್ವುಡ್ ಅನ್ನ ಯಾವಾಗ ಹಾಕಿದ್ರಿ? ಅಗರ್ವುಡ್ ಸುಮಾರೊಂದು 7-8 ವರ್ಷ ಮುಂಚೆ ಪ್ಲಾಂಟೇಶನ್ ಮಾಡಿದೀವಿ. ಅದು ವನದುರ್ಗಿ ಫ್ಲೇವರ್ಸ್ ಅಂಡ್ ಎಕ್ಸ್ಟ್ರಾಕ್ಟ್ಸ್ ಅನ್ನೋರು ಕಂಪ್ನಿಯವರು ಅದನ್ನ ಬೈ ಮಾಡ್ತಾರೆ, ಅವರೇ ನಮಗೆ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ನಮಗೆ ಇವಾಗ ಪ್ಲಾಂಟೇಶನ್ಗೆ ಪ್ಲಾಂಟ್ಸ್ಗಳು ಕೊಡ್ತಾರೆ, ಪ್ಲಾಂಟ್ಸ್ಗಳು ಇವಾಗೆಲ್ಲ ಅವರು ಸಂಶೋಧನೆ ಪ್ರಕಾರ ಒಂದು 6-8 ವರ್ಷದೊಳಗೇನೆ ಕಟಾವಿಗೆ ಬರುತ್ತೆ. ಒಂದು ಟ್ರೀ ನಮಗೆ ಒಂದು 6-8 ವರ್ಷದೊಳಗೆ 100,000 ನಮಗೆ ಆದಾಯ ತರುತ್ತೆ. ಈ ರೀತಿ ನಾವು ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಇವಾಗ ಯಾವುದೇ ತೋಟಗಾರಿಕೆ ಸ್ಟಾರ್ಟ್ ಮಾಡಿದ್ರು ಒಂದು 5-6 ವರ್ಷದವರೆಗೂ ನಮಗೆ ಶ್ರಮ ಇದ್ದೇ ಇರುತ್ತೆ. ಅದು ಒಂದು ಫಸಲನ್ನ ನಮಗೆ ಇಳುವರಿನ ಚೆನ್ನಾಗಿ ನೋಡಬೇಕು ಅಂದ್ರೆ ಆ ಮಟ್ಟಕ್ಕೆ ನಾವು ತಲುಪಬೇಕು ಅಂದ್ರೆ ಒಂದು 5-6 ವರ್ಷ ಬೇಕಾಗುತ್ತೆ. ಇದು 6-8 ವರ್ಷದೊಳಗೆ ಇದು ಕಟಾವಿಗೆ ಬರೋದ್ರಿಂದ ಅವರು ಮಾಡಿರೋಂತ ಶ್ರಮ, ಅವ್ರದ್ದು ಖರ್ಚು ವೆಚ್ಚ ಎಲ್ಲದನ್ನು ಒಂದೇ ಸರ್ತಿ ಇದು ಆದಾಯವಾಗಿ ತಂದ್ಕೊಟ್ಟಿರುತ್ತೆ. ಆವಾಗ ರೈತರು ಬ್ಯಾಲೆನ್ಸ್ ಆಗೋದಕ್ಕೆ ಬಹಳ ಸುಲಭ ಆಗುತ್ತೆ. ಈಗ ಯಾವ್ದಾದ್ರು ಇನಾಕ್ಯುಲೇಷನ್ ಆಗಿದೆಯಾ ಅಗರ್ವುಡ್ದು? ಇವಾಗೆಲ್ಲ ಇನಾಕ್ಯುಲೇಷನ್ ಲೆವೆಲ್ ಇದೆ, ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ. ಇನಾಕ್ಯುಲೇಷನ್ ಲೆವೆಲ್ ಟೈಮಲ್ಲಿ ಇನಾಕ್ಯುಲೇಷನ್ ಮಾಡಿದ್ಮೇಲೆ ಅದು ಡ್ರೈ ಆದ ತಕ್ಷಣ ಅದನ್ನ ಬೈ ಮಾಡ್ತಾರೆ ಸರ್. ಈ ಬೇರೆ ಬೇರೆ ತರಹದ ಔಷಧೀಯ ಸಸ್ಯಗಳನ್ನು ಕೂಡ ಬೆಳೆದೆ ಅಂತ ಹೇಳಿದ್ರಿ. ಹಾ ಸರ್. ಎಲ್ಲಿ ಬೆಳೆದ್ರಿ ಮತ್ತೆ ಯಾವ್ಯಾವ ತರಹದ ಔಷಧೀಯ ಸಸ್ಯಗಳನ್ನ ಬೆಳೆದ್ರಿ? ನಾನು ಪಚೋಲಿ ಪ್ಲಾಂಟೇಶನ್ ಮಾಡಿಸಿದ್ದೆ, ನಮ್ಮ ಅಡಕೆ ತೋಟದಲ್ಲಿ ಹಾಕಿದ್ವಿ, ಅದನ್ನ ಡ್ರಿಪ್ ಲೈನ್ ಅಲ್ಲಿ ಬೆಳೆದಿದ್ವಿ. ಅದು ಯಾವ ರೀತಿ ಅಂದ್ರೆ ನಾವು ಟ್ರಿಮ್ ಮಾಡ್ದಂಗೆ ಒಂದು 2-3 ವರ್ಷದವರೆಗೂ ತೋಟದೊಳಗೆ 150 ರೂಪಾಯಿ ಕೆಜಿಗೆ ಅಗ್ರೋಸರ್ ಫೌಂಡೇಶನ್ ಅವರು ಆ ಸೊಪ್ಪನ್ನ ತಗೊಂಡು ಹೋಗ್ತಾರೆ. ನಾವು 4-5 ದಿವಸ ಬಾಡಿಸಿದಾಗ ಅದು ಸ್ವಲ್ಪ ಎಲೆ ಕ್ರಿಸ್ಪಿ ತರ ಅದು ಡ್ರೈ ಆದಾಗ ಅದನ್ನ ಬಂದು 150 ರೂಪಾಯಿ ವರೆಗೂ ಕೆಜಿಗೆ ತಗೊಂಡೋಗಿದ್ದಾರೆ. ಅದು ಏನಾಗುತ್ತೆ, ಇಂಟರ್ ಕ್ರಾಪ್ ಆಗಿ ನಮಗೆ ಕಳೆ ಬರೋದ್ರ ಬದಲಿಗೆ ಅದು ಪಚೋಲಿನ ಬೆಳೆ ಬರುತ್ತೆ, ಆ ಬೆಳೆ ಆದಾಯ ತಂದ್ಕೊಡುತ್ತೆ. ನಮಗೆ ಕೆಲಸ ಕಾರ್ಯಗಳು ತೋಟಗಾರಿಕೆಯಲ್ಲಿ ಯಾವಾಗ್ಲೂ ಮಾಡ್ತಾನೆ ಇರಬೇಕಾಗುತ್ತೆ. ಇದನ್ನು ನಮಗೆ ಮಾಡಿದಾಗ ಏನಾಗುತ್ತೆ, ನಮಗೆ ಖರ್ಚು ವೆಚ್ಚಕ್ಕೆಲ್ಲ ಇದು ಬ್ಯಾಲೆನ್ಸ್ ಆಗುತ್ತೆ. ಸ್ಟೀವಿಯಾನು ಅದೇ ರೀತಿ ಬೆಳೆದಿದ್ವಿ, ತುಳಸಿ ಬೆಳಿಬಹುದು, ಅಶ್ವಗಂಧ ಬೆಳಿಬಹುದು ತೋಟಗಾರಿಕೆ ಒಳಗೆ, ಅಲವೀರ ಬೆಳಿಬಹುದು, ಮತ್ತೆ ಬ್ರಾಹ್ಮಿ, ಮಿಂಟ್, ಲೆಮನ್ ಗ್ರಾಸ್ ಈ ತರದ್ದೆಲ್ಲ ನಾವು ಮೆಡಿಸಿನಲ್ ಪ್ಲಾಂಟ್ಸ್ ಗಳೆಲ್ಲ ಬೆಳೆದಾಗ ನಮಗೆ ತೋಟಗಾರಿಕೆ ಒಳಗೆ ನಮ್ಮ ಖರ್ಚು ವೆಚ್ಚನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೆಚ್ಚಿನ ಆದಾಯನ ನಾವು ಕಾಣುವ ರೀತಿ ಅನುಕೂಲತೆಗಳು ತುಂಬಾ ಇದೆ ಸರ್. ಈಗ ನೆರಳಲ್ಲಿ ಇವೆಲ್ಲ ಬರುತ್ತೆ, ಔಷಧಿ ಬರುತ್ತೆ ಸರ್, ಇವೆಲ್ಲ ನಾವು ನೆರಳಲ್ಲೇ ಬೆಳಿಬಹುದು. ಇದು ಆಕ್ಚುಲಿ ಬೆಳಿಬೇಕು ಅಂದಾಗ ರೈತರು ಶ್ರಮ ಪಟ್ಟು ಅವರು ಶೇಡ್ ನೆಟ್ ಹಾಕಿ ಶೇಡ್ ನೆಟ್ ಒಳಗಡೆ ಬೆಳೆಯುವಂತ ಇವು ಗಿಡಗಳು ನಮಗೆ ನ್ಯಾಚುರಲ್ ಆಗಿ ನಮ್ಮ ತೋಟಗಾರಿಕೆ ನೆರಳಿರೋದ್ರಿಂದ ವಾತಾವರಣನು ತುಂಬಾ ಚೆನ್ನಾಗಿರೋದ್ರಿಂದ ಅದಕ್ಕೆ ಪ್ಲಸ್ ಆಗುತ್ತೆ, ಆರಾಮಾಗಿ ಬೆಳಿಬಹುದು ಸರ್. ಇದು ಔಷಧೀಯ ಸಸ್ಯಗಳು ಏನಿದ್ದಾವ ಇವು ಈ ಬೆಳೆಗಳು ಲಾಭದಾಯಕವಾ ಹೇಗೆ? ಔಷಧಿ ಸಸ್ಯಗಳಿಗೆ ಯಾವತ್ತೂ ಮಾರ್ಕೆಟ್ ಪ್ರಾಬ್ಲಮ್ ಇರಲ್ಲ ಸರ್. ಅವರು ಕಂಪ್ನಿಯವರು ಮುಂಚೆನೆ ಮಾರ್ಕೆಟ್ ರೇಟ್ ನಮಗೆ ಫಿಕ್ಸ್ ಮಾಡಿಕೊಂಡು ಅದೇ ರೇಟಲ್ಲೇ ನಮಗೆ ತಗೊಂಡೋಗ್ತಾರೆ, ಬೈಬ್ಯಾಕ್ ಅಗ್ರಿಮೆಂಟು ಮಾಡ್ಕೊಳ್ತಾರೆ. ಆವಾಗ ನಾವು ಧೈರ್ಯವಾಗಿ ಯಾವುದೇ ಬೆಳೆ ಆದ್ರೂ ಧೈರ್ಯವಾಗಿ ಬೆಳಿಬಹುದು. ಅಲ್ಲಿಗೆ ಬಂದು ತಗೊಂಡೋಗೋದ್ರಿಂದ ನಾವು ತಗೊಂಡೋಗೋಂಥ ಒಂದು ಶ್ರಮನೂ ಇರೋದಿಲ್ಲ. ಅಲ್ಲಿ ಹಾರ್ವೆಸ್ಟಿಂಗ್ ಮಾಡೋಂಥದ್ದು ಕೆಲವೊಂದು ಅವರೇ ಹಾರ್ವೆಸ್ಟ್ ಮಾಡಿಸ್ತಾರೆ, ಕೆಲವೊಂದೊಂದು ಭೂಮಿಯೊಳಗಿಂದ ಅಗದು ಹಾರ್ವೆಸ್ಟ್ ಮಾಡೋದೆಲ್ಲ ನಾವು ಹಾರ್ವೆಸ್ಟ್ ಮಾಡಿ ರೆಡಿ ಮಾಡಿ ಇಟ್ಟಾಗ ಪ್ರೊಸೆಸಿಂಗ್ ಮಾಡಿ ಅದು ಮ್ಯಾಕ್ಸಿಮಮ್ ಅಗ್ರೋ ಫೌಂಡೇಶನ್ ಅವರೆಲ್ಲ ಡ್ರೈ ಮಾಡಿರೋಂಥ ಪದಾರ್ಥಗಳನ್ನೇ ಬಳಸ್ತಾರೆ. ಡ್ರೈ ಮಾಡಿರೋದನ್ನ ಅವ್ರ ಕಾನ್ಸೆಪ್ಟ್ ಏನಂದ್ರೆ ಜಾಸ್ತಿ ದಿವಸ ಸ್ಟೋರ್ ಮಾಡಬಹುದು. ಆ ಒಂದು ಬೇಸ್ ಮೇಲೆ ಅವರು ರೈತರಿಗೆ ಒಂದು ಸಲಹೆ ಕೊಟ್ಟು ಅವ್ರು ಯಾವ್ಯಾವ್ದು ಪದಾರ್ಥಗಳು ಬೇಕು ಮುಂಚೆನೆ ನಮಗೆ ಅದರದ್ದು ಸೀಡ್ಸ್ ಕೊಡೋದ್ ವ್ಯವಸ್ಥೆ ಆಗಲಿ ಅದನ್ನ ಬೆಳೆಯೋ ವಿಧಾನಗಳಾಗಲಿ ಎಲ್ಲ ನಮಗೆ ತಿಳಿಸ್ಕೊಟ್ಟು ಅದೇ ರೀತಿ ಬೆಳೆದ ಮೇಲೆ ತಗೊಂಡೋಗ್ತಾರೆ ಸರ್. ಈ ಬೈಬ್ಯಾಕ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಗೆ ಅನೇಕ ರೈತರಿಗೆ ಕೆಲವು ಕಹಿ ಅನುಭವಗಳು ಆಗಿರುತ್ತೆ. ಬಹುತೇಕರು ಆ ತರದನ್ನ ಹೇಳ್ತಾರೆ, ನಿಮ್ಮ ಅನುಭವ ಹೇಗೆ? ನಮಗೆ ಆ ತರ ಯಾವುದೇ ರೀತಿಯೂ ಸಮಸ್ಯೆ ಕಂಡು ಬಂದಿಲ್ಲ ಸರ್. ನಾವು ಬೆಳೆದಿರೋದನ್ನೆಲ್ಲ ಅವರು ನಮ್ಮ ಹತ್ರಕ್ಕೆ ಬಂದು ತಗೊಂಡೋಗಿದ್ದಾರೆ. ಈಗ ಸಾಮಾನ್ಯವಾಗಿ ರೈತರು ಬೆಳೆದಿರೋಂಥದ್ದು ಅವ್ರು ಯಾವ ಸೀಸನ್ ಅಲ್ಲಿ ಹೇಳ್ತಾರೆ ಆ ಸೀಸನ್ ಅಲ್ಲೇ ಹಾಕ್ಬೇಕು, ಮತ್ತೆ ಅವರು ಯಾವ್ದನ್ನ ಬೆಳೆ ಹೇಳ್ತಾರೆ. ಇವಾಗ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಒಂದ್ ಬೇಸ್ ಮೇಲೆ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೆ ಆ ವರ್ಷದಲ್ಲಿ, ಯಾವ್ದು ಜಾಸ್ತಿ ಇಳುವರಿ ಬಂದಿರೋಂತ ಪದಾರ್ಥ ಯಾವ್ದು ಬೇಕು ಮಾರ್ಕೆಟ್ಗೆ ಆ ಟೈಮಲ್ಲಿ, ಅದನ್ನೇ ನಮ್ಗೆ ರೈತರುಗಳಿಗೆ ಮಾಹಿತಿ ತಿಳಿಸ್ತಾರೆ. ಅವನ್ನ ಅವ್ರ ಸೀಡ್ಸ್ ಪ್ರೊವೈಡ್ ಮಾಡಿದಾಗ ನಾವು ಅದನ್ನ ಬೆಳ್ಕೊಟ್ರೆ ಯಾವ್ದೇ ರೀತಿ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಲ್ಲ ಸರ್. ನನಗೆ ಗೊತ್ತಿರೋ ವಿಚಾರ ಇದುವರೆಗೆ ನಿಮ್ಗೆ ಯಾವ್ದೇ ತರ ಸಮಸ್ಯೆ ಆಗಿಲ್ಲ ಸರ್. ಎಷ್ಟು ಹಸುಗಳನ್ನು ಸಾಕೊಂಡಿದ್ರೆ ವೇಣುಗೋಪಾಲ್? ನಮ್ಮ ಹತ್ರ ಇವಾಗ ಒಂದು 6 ಹಸು ಇದೆ ಸರ್. ಆಮೇಲೆ ನಮ್ದು ಆರ್ಗ್ಯಾನಿಕ್ ಡೈರಿ ಇದೆ. ಆರ್ಗ್ಯಾನಿಕ್ ಡೈರಿನಲ್ಲಿ ಸುತ್ತಮುತ್ತ ರೈತರಿಗೆ ಅನುಕೂಲ ಆಗಂಗೆ ಒಂದು ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಪ್ರೈಸ್ ಅಲ್ಲಿ 33-40 ರುಪೀಸ್ ವರೆಗೂ ಮಿಲ್ಕ್ ರೇಟ್ಸ್ ಸಿಗುತ್ತೆ. ಅವರು ಆರ್ಗ್ಯಾನಿಕ್ ಮೆಥಡ್ಸ್ ಅಲ್ಲಿ ಸಾಕಾಣಿಕೆ ಮಾಡೋದ್ರಿಂದ ಅನುಕೂಲತೆಗಳು ಜಾಸ್ತಿ ಇದೆ. ಏನಂದ್ರೆ ಹಸುಗಳನ್ನ ಹಿಂದಿನ ಒಂದು ರೈತರು ಪದ್ಧತಿ ಪ್ರಕಾರ ಅವು ಬೇಕು ಅಂದಾಗ ನೀರು, ಬೇಕು ಅಂದಾಗ ಮೇವು ಸಿಗೋ ಹಂಗೆ ಒಂದು ಓಪನ್ ಪೆಡಾಕ್ ಒಳಗೆ ಸುಲಭವಾಗಿ ಸಾಕ್ಬಹುದು. 5-100 ಹಸುವರೆಗೂ ಸಾಕಿದ್ರು ಜನ ಜಾಸ್ತಿ ಬೇಕಾಗಿಲ್ಲ ಕೆಲಸಕ್ಕೆ, ಒಬ್ಬರಿಂದ ಇಬ್ರು ಇದ್ರೆ ಸಾಕು. ಮಿಲ್ಕಿಂಗ್ ಮೆಷಿನ್ಸ್, ಚಾಪಿಂಗ್ ಮೆಷಿನ್ಸ್ ಆತರ ಎಲ್ಲ ಒಂದು ತಂತ್ರಜ್ಞಾನಕ್ಕೆ ಅಳವಡಿಸ್ಕೊಂಡಾಗ ನಾವು ಮನೆಯವರೇ ಅದನ್ನೆಲ್ಲದನ್ನು ಸುಲಭವಾಗಿ ಕೆಲಸ ಮಾಡ್ಕೋಬಹುದು. ಆಮೇಲೆ ನಾವು ಶೈಲೇಜ್ ಅನ್ನೋದೊಂದು ನಾವು ಸ್ಟಾಕ್ ಮಾಡಿ ಇಟ್ಕೊಂಡಾಗ ಬೆಳೆ ಬಂದಾಗ ವರ್ಷದ ಬೆಳೆನಲ್ಲಿ ನಾವು ಜೋಳ ಬೆಳಿತೀವಿ, ಅದನ್ನ ಒಂದು ಶೈಲೇಜ್ ಅನ್ನೋ ರೀತಿಲಿ ನಾವು ವಿಧಾನ ಮಾಡಿಕೊಂಡು ಸ್ಟಾಕ್ ಮಾಡಿ ಇಟ್ಕೊಂಡಾಗ ವರ್ಷದವರೆಗೂ ನಾವು ಆ ಮೇವನ್ನ ಸ್ಟಾಕ್ ಮಾಡ್ಕೋಬಹುದು. ಅದು ಏನಾಗುತ್ತೆ, ಹಸುಗಳಲ್ಲಿ ಹೊಟ್ಟೆನಲ್ಲಿ ಅರ್ಧ ಜೀರ್ಣ ಪ್ರಕ್ರಿಯೆ ಅಂತ ಒಂದು ರೆಡಿ ಆಗಿರುತ್ತೆ, ರೆಡಿ ಫುಡ್ ಅದು ಬೇಗ ಜೀರ್ಣ ಆಗುತ್ತೆ ಹಸುಗಳಿಗೆ. ಆಮೇಲೆ ಅದರಲ್ಲಿ ನಾವು ಹೊರಗಡೆಯಿಂದ ತರೋಂತ ಯಾವುದು ಪದಾರ್ಥ ಬೇಕಾಗಿಲ್ಲ, ಯಾಕೆಂದ್ರೆ ಅದರಲ್ಲೇ ಪ್ರೋಟೀನ್ಸ್ ಎಲ್ಲ ರೆಡಿ ಇರುತ್ತೆ. ನಾವು ಮೇತೆ ಸಮೇತನೇ ಚಿಪ್ಸ್ ಮಾಡಿ ಅದನ್ನ ಶೈಲೇಜ್ ಮಾಡಿ ಪ್ರಿಪೇರ್ ಮಾಡಿ ಇಟ್ಟಾಗ ಅದ್ರ ಜೊತೆಗೆ ನಾವು ಮೊರಮೇವುಗಳನ್ನೆಲ್ಲ ಬಳಸ್ಕೋಬಹುದು. ಅಗಸೆ ಮರ, ನುಗ್ಗೆ ಸೊಪ್ಪು, ಗ್ಲಿರ್ಸಿಡಿಯ ಸೊಪ್ಪು, ಅಡಕೆ ಪಟ್ಟೆ, ಈ ತರದ್ದು ನಮ್ದು ತೋಟಗಾರಿಕೆ ಒಳಗೆ ಸಿಗೋ ಅಂತ ಒಂದು ಮರಮೇವು. ಆಮೇಲೆ ಒಣಮೇವು, ರಾಗಿ ಹುಲ್ಲು, ಭತ್ತದುಳ್ಳು, ಇಬ್ಬನಿ ಜೋಳದುಳ್ಳು, ಇನ್ನ ಹಸಿರು ಮೇವುಗಳಲ್ಲಿ ಸೀಮೆ ಹುಲ್ಲು, ಸ್ಟೈಲೋ ಹೆಮಟ, ವೆಲ್ವೆಟ್ ಬೇನು, ಕುದುರೆ ಮೆಂತ್ಯ, ಈ ತರದ ಒಂದು ನ್ಯಾಚುರಲ್ ಆಗಿ ಸಿಗೋಂತ ಒಂದು ಮೇವಿನ ಜೊತೆಗೆ ಸ್ವಲ್ಪ ಸ್ವಲ್ಪ ಬಳಸ್ಕೊಂಡಾಗ ಎಲ್ಲಾ ತರದ್ದು ಪ್ರೋಟೀನ್ ಅಂಶ ಹಸುಗಳಿಗೆ ಸಿಕ್ಕಾಗ ಆ ಹಸುಗಳು ಆರೋಗ್ಯವಾಗಿ ಜೀರ್ಣಿಸ್ಕೊಂಡು ನಮಗೆ ಒಳ್ಳೆ ಹಾಲನ್ನ, ಟೇಸ್ಟಿ ಹಾಲನ್ನ ಸಿಗುತ್ತೆ ಸರ್. ತುಂಬಾ ಕಡಿಮೆ ಕೃಷಿ ಕಾರ್ಮಿಕರನ್ನ ಬಳಕೆ ಮಾಡ್ಕೊಂಡು 100 ಹಸುಗಳವರೆಗೂ ಕೂಡ ಸಾಕ್ಬಹುದು ಸರ್. ಈ ಒಂದು ಆರ್ಗ್ಯಾನಿಕ್ ಮೆಥಡ್ಸ್ ಅಲ್ಲಿ ಯಾವ ರೀತಿ ಅಂದ್ರೆ, ಒಂದ 10 ಗುಂಟೆ ಒಳಗೇನೆ ಸಿಂಪಲ್ ಬೇಲಿಗಳನ್ನ ಮಾಡ್ಕೊಂಡು, ಅವೈಲೇಬಲ್ ಮೆಟೀರಿಯಲ್ಸ್ ಇಂದ ಏನೇನ್ ಸಿಗುತ್ತೆ ಅದ್ರಲ್ಲಿ ಒಂದು ಸಿಂಪಲ್ ಬೇಲಿ ತರ ಮಾಡ್ಕೊಂಡು ಒಂದು ಸ್ಟ್ಯಾಂಡರ್ಡ್ ಪ್ಲಾನಿಂಗ್ ಒಂದು ಗೊಂತನ್ನು ಮಾಡ್ಕೊಂಡು ಆ ಗೊಂತಲ್ಲಿ ನಾವು ಟೋಟಲ್ ಮಿನರಲ್ ರೇಷಿಯೋ ಅನ್ನೋ ರೀತಿಲಿ TMR ಮೆಥಡ್ ಅಲ್ಲಿ ಫುಡ್ ಪ್ರಿಪೇರ್ ಮಾಡ್ತೀವಲ್ಲ, ಒಂದು ಜೋಳನ ಶೈಲೇಜ್ ಮಾಡೋದಕ್ಕೆ ನಾವು ಒಂದು ಚಾಪಿಂಗ್ ಮೆಷಿನ್ ಅಲ್ಲಿ 1 ಎಕರೆನಲ್ಲಿ 15-18 ಟನ್ ವರೆಗೂ ಜೋಳ ಸಿಗುತ್ತೆ. ಒಂದು ಹಸುಗೆ ಕ್ಯಾಲ್ಕುಲೇಷನ್ ಪ್ರಕಾರ 25-28 kg ವರೆಗೂ ಮೇವು ಬೇಕಾಗುತ್ತೆ. ಅದಕ್ಕೆ ನಾವು ಜೋಳನೇ ಒಂದು ಶೈಲೇಜನ್ನೇ ಒಂದು 18 kg ವರೆಗೂ ಹಾಕಿದ್ರೆ, ಇನ್ನ ಮರಮೇವು, ಒಣಮೇವು ಅವೆಲ್ಲ ಒಂದು 4-5 kg ವರೆಗೂ ಒಂದು ದಿವಸದಲ್ಲಿ ನಾವು ಒದಗಿಸ್ಕೊಡೋದೇನು ಕಷ್ಟ ಆಗಲ್ಲ. ಮರಮೇವುಗಳು ನಮ್ಮ ಸುತ್ತಮುತ್ತ ಈ ರೇಷ್ಮೆ ಕಡ್ಡಿ ಆಗ್ಲಿ ಅಥವಾ ನುಗ್ಗೆ ಗಿಡ ಆಗ್ಲಿ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಬಾರ್ಡರ್ ಪ್ಲಾಂಟ್ ಆಗಿ ಹಾಕೊಂಡಾಗ ಏನಾಗುತ್ತೆ, ಅದ್ರ ಚಿಗುರು ಬಂದಂಗೆ ಅದನ್ನ ನಾವು ಕಟ್ ಮಾಡಿಕೊಂಡು ಅದನ್ನ ಈ ಚಾಪಿಂಗ್ ಮೆಷಿನ್ ಅಲ್ಲಿ ಈ ಟೋಟಲ್ ಮಿನರಲ್ ರೇಷಿಯೋ ಜೋಳದ ಶೈಲೇಜನ್ನ ಸುರ್ಕೊಂಡು ಅದಕ್ಕೆ ಜೋಳದ ನುಚ್ಚು ಮತ್ತೆ ಮೇಲೆ ಕಾಳುಗಳ ದವಸ ಧಾನ್ಯ ಕಾಳುಗಳ ನುಚ್ಚು ಅದ್ರ ಜೊತೆಗೆ ಹಸಿರು ಮೇವುಗಳನ್ನೆಲ್ಲ ಮತ್ತೆ ಕಂಪ್ನಿಯಿಂದ ಪ್ರೊವೈಡ್ ಮಾಡೋ ಅಂತ ಒಂದು ಮಿನರಲ್ ಮಿಕ್ಸ್ಚರ್ ಸಿಗುತ್ತೆ, ಕ್ಯಾಲ್ಸಿಯಂ ಪೌಡರ್, ಅದು ಹಸುಗಳಿಗೆ ಆರೋಗ್ಯಕ್ಕೆ ಬೇಕಾಗುತ್ತೆ. ಆ ತರದ್ದೆಲ್ಲ ಒಂದು ಸರಿಯಾದ ಪ್ರಮಾಣದಲ್ಲಿ ನಮ್ದು ಎಷ್ಟು ಹಸು ಇದೆ ಅಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅಷ್ಟು ಮೇವನ್ನ ನಾವು ಒಂದು ಗೊಂತೊಳಗೆ ಹಾಕ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ಹಾಕಿದಾಗ ಏನಾಗುತ್ತೆ, ಹಸುಗಳು ಬೇಕು ಅಂದಾಗ ಅವು ಮೇವು ತಿಂತವೆ, ಬೇಕು ಅಂದಾಗ ನೀರು ಕುಡಿತವೆ. ಅವಾಗ ನಾವು ಅದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೇ ಕೆಲಸ ಕಾರ್ಯಗಳು ಇರೋದಿಲ್ಲ, ಅವು ಕಟಾಕೋದಿರೋದಿಲ್ಲ, ಅಲ್ಲೇ ಒಂದು ಓಪನ್ ಪೆಡಾಕೊಳಗೆ ಅವು ಫ್ರೀ ಆಗಿ ಓಡಾಡ್ಕೊಂಡು ಬೇಕು ಅಂದಾಗ ಮೇವು ನೀರು ತಿನ್ಕೊಂಡು ನಮಗೆ ಹಾಲು ಕರೆಯುವಂತ ಟೈಮಲ್ಲಿ ಅವೇ ಅಭ್ಯಾಸ ಆಗ್ಬಿಡ್ತವೆ. ದಿನನಿತ್ಯ ನಡೆಯೋ ಚಟುವಟಿಕೆಯಿಂದ ಅವು ಅದೇ ರೀತಿ ಅಡಾಪ್ಟ್ ಆಗ್ತವೆ. ಹಾಲು ಕರೆಯೋ ಮೂಮೆಂಟ್ ಅಲ್ಲಿ ನಮ್ಮ ಹತ್ರ ಬಂದು ಅವೇ ಹಾಲು ಕರೆಸ್ಕೊಂಡು ಮತ್ತೆ ಹೋಗ್ತವೆ. ಆ ತರ ಒಂದು ನೇಚರ್ ಆಗಿ ಹೊಂದ್ಕೊಂಡು ನಾವು ಹಸುಗಳನ್ನ ನಾವು ಸಾಕಾಣಿಕೆ ಮಾಡಬಹುದು. ಬಹಳ ಸುಲಭವಾಗಿ ಒಬ್ರು ಇಬ್ಬರ ಕೆಲಸ ಮಾಡಿಕೊಂಡು 50-100 ಹಸುವರೆಗೂ ಸಾಕ್ಬಹುದು. ಈ ಆರ್ಗ್ಯಾನಿಕ್ ಮಿಲ್ಕ್ ಅನ್ನ ಯಾವಾಗಲಿಂದ ನೀವು ಉತ್ಪಾದನೆ ಮಾಡ್ತಿದ್ದೀರಿ? ಸುಮಾರು 8 ವರ್ಷದಿಂದ ನಾವು ಆರ್ಗ್ಯಾನಿಕ್ ಮಿಲ್ಕ್ ನ ನಾವೊಂದು ಮಿಲ್ಕ್ ಯೂನಿಟ್ ಮಾಡ್ಕೊಂಡಿದೀವಿ. ಬೇರೆ ರೈತರಿಂದನೂ ನಾವು ತರಿಸ್ಕೊಳ್ಳೋ ಅಂತ ಒಂದು ಫೆಸಿಲಿಟಿ, ಅವರ ಮನೆ ಹತ್ರಕ್ಕೆ ಹೋಗಿ ಅವ್ರ ಹಾಲು ಕರೆದಿಟ್ಟಿರೋದಷ್ಟೇ, ಆ ಹಾಲು ಕರೆದಿಟ್ಟಿರೋದನ್ನ ಒಂದು ಕಂಪ್ನಿ ವೆಹಿಕಲ್ ಅನ್ನು ಅವ್ರ ಮನೆ ಹತ್ರಕ್ಕೆ ಕಳಿಸ್ಕೊಟ್ಟು ಅದನ್ನ ನಾವು ಲಿಫ್ಟ್ ಮಾಡಿಕೊಂಡು ಅದನ್ನ ನಾವು ಹಾಲಿನ ಕ್ವಾಲಿಟಿನ ನಾವು ನೋಡ್ತೀವಿ. ನೋಡಿದಾಗ ಏನಾಗುತ್ತೆ, ಆಂಟಿಬಯೋಟಿಕ್ ಟೆಸ್ಟ್ ಅಂತ ಮಾಡ್ತೀವಿ, CLR ಟೆಸ್ಟು, ಬಾಯ್ಲಿಂಗ್ ಟೆಸ್ಟು, ಮತ್ತೆ ಆಮೇಲೆ HS ಟೆಸ್ಟು, ಈ ತರದ್ದೆಲ್ಲ ಇಲ್ಲ, ರೈತರುಗಳಿಗೆ ಆಲ್ರೆಡಿ ಮುಂಚೆನೆ ಮಾರ್ಗದರ್ಶನ ಸಿಕ್ಕಿರೋದ್ರಿಂದ ಸಾಮಾನ್ಯವಾಗಿ ಯಾವುದೇ ರೈತರಿದ್ದು ಯಾವುದೇ ಸಮಸ್ಯೆನೂ ಬರಲ್ಲ. ಆದರೆ ಒಂದು ಜನರಲ್ ಪರ್ಪಸ್ಗೋಸ್ಕರ ಒಂದು ನಾವು ಆ ಟೆಸ್ಟ್ ಎಲ್ಲ ಮಾಡಿದಾಗ ಮಿಸ್ ಆಗಿ ಏನಾದರೂ ರೈತರು ಯಾವ್ದಾರ ಮೆಡಿಸಿನ್ ಕೊಟ್ಟಿರ್ತಾರೆ ಹಸುಗೆ, ಆ ಮೆಡಿಸಿನ್ ಹಾಲ್ ಮುಖಾಂತರ ಬಂದಿರುತ್ತೆ, ಆವಾಗ ನಾವು ಅದನ್ನ ಫೈಂಡ್ ಔಟ್ ಮಾಡಿ ರೈತರಿಗೆ ಮಾರ್ಗದರ್ಶನ ಹೇಳಿದಾಗ ಅವರು ಅದನ್ನ ಕರೆಕ್ಷನ್ ಮಾಡ್ಕೊಳ್ತಾರೆ. ಅವರಿಗೆ ಮಾರ್ಗದರ್ಶನ ಮಾಡೋದು ಏನಂದ್ರೆ ಕರುಗಳಿಗೆ ಫೀಡ್ ಮಾಡಬಹುದು ಆ ಟೈಮಲ್ಲಿ, ಇನ್ನು ಉಳಿದಿರೋ ಹಾಲನ್ನೆಲ್ಲ ನಾವು ಅದನ್ನೆಲ್ಲ ಟೆಸ್ಟ್ ಪ್ರೊಸೆಸ್ ಮುಗಿಸ್ಕೊಂಡು ಯೂನಿಟಿಗೆ ಹಾಕಿದಾಗ ಅದು ವಿತಿನ್ ಒನ್ ಅಂಡ್ ಹಾಫ್ ಅವರ್ ಏನು ಒಂದೂವರೆ ಗಂಟೆ ಎರಡು ಗಂಟೆ ಒಳಗೆ ಆ ಹಾಲು ನಮ್ಮ ಯೂನಿಟಿಗೆ ಬರುತ್ತೆ. ಆ ಬಂದಿರೋಂತ ಹಾಲನ್ನ ಏನ್ ಗುಣಮಟ್ಟ ಇರುತ್ತೆ ಅದೇ ಗುಣಮಟ್ಟದಲ್ಲಿ ಅದು ಪ್ರೊಸೆಸ್ ಆಗಿ ಸೇಫ್ ಆಗುತ್ತೆ. ಆ ಸೇಫ್ ಆಗಿರೋ ಮಿಲ್ಕು ಅದೇ ಕ್ವಾಲಿಟಿನಲ್ಲಿ ಮೇನ್ ಪ್ಲಾಂಟಿಗೆ ಹೋಗುತ್ತೆ, ಅಲ್ಲೇ ಪ್ಯಾಕಿಂಗ್ ಆಗುತ್ತೆ, ಅದೇ ಕ್ವಾಲಿಟಿನಲ್ಲಿ ಕಸ್ಟಮರ್ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟೆಲ್ಲ ಅನುಕೂಲತೆ ಇರೋದ್ರಿಂದ ಈ ಹಾಲಿನಲ್ಲಿ ಗುಣಮಟ್ಟ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಕೆಮಿಕಲ್ ಫ್ರೀ ಮಿಲ್ಕ್ ಇದು. ಈ ನಿಟ್ಟಿನಲ್ಲಿ ಏನಾದರೂ ರೈತರು ಎಲ್ಲ ಕಾನ್ಸೆಪ್ಟ್ಗಳನ್ನು ಅಳವಡಿಸ್ಕೊಳ್ತಾ ಹೋದ್ರು ಅಂದ್ರೆ ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಸುಗಳ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಹಸುಗಳಿಗೆ ಯಾವುದೇ ರೀತಿ ಇಂಪ್ಯೂರಿಟೀಸ್ ಬಳಸಲ್ಲ, ಎಲ್ಲ ರೈತರು ಬೆಳೆದಿರೋಂಥದ್ದು ಅವ್ರು ಹೊರಗಡೆಯಿಂದ ತರೋಂಥ ಅವಶ್ಯಕತೆ ಇರೋದಿಲ್ಲ, ಅವರಿಗೆ ಯಾವುದೇ ರೀತಿನೂ ದುಡ್ಡು ಖರ್ಚು ಆಗಲ್ಲ, ಅವರೇ ಶ್ರಮಪಟ್ಟು ಬೆಳೆದಿರೋಂಥ ಪದಾರ್ಥದಲ್ಲಿ ಅವರು ಹೆಚ್ಚಿನ ಆದಾಯ ನೋಡಬಹುದು, ಮಾರ್ಕೆಟ್ ವ್ಯಾಲ್ಯೂ ಪ್ರೈಸ್ಗಿಂತನೂ ಜಾಸ್ತಿ ಆದಾಯ ಇವ್ರಿಗೆ ಸಿಗುತ್ತೆ. ಕೋಳಿಗಳನ್ನು ಕೂಡ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವು ಸುಮಾರು ಒಂದು 15 ವರ್ಷದಿಂದ ನಾಟಿ ಕೋಳಿ ಸಾಕಾಣಿಕೆ ಎಲ್ಲ ಮಾಡ್ತಿದ್ದೀವಿ ಸರ್. ನಾಟಿ ಕೋಳಿ ಸಾಕಾಣಿಕೆ ಬಹಳ ಉತ್ತಮ ಸರ್. ಏನಂದ್ರೆ ಅವು ನಮ್ಮ ಸುತ್ತಮುತ್ತ ಇರೋಂತ ಒಂದು ಹಾರ್ಮ್ಫುಲ್ ಇನ್ಸೆಕ್ಟ್ಸ್ ಗಳನ್ನು ತಿಂತವೆ, ಆಮೇಲೆ ಅವು ಇರೋದ್ರಿಂದ ಏನಾದ್ರು ಮಿಸ್ ಆಗಿ ಯಾವ್ದಾದ್ರು ಒಂದು ಇದು ಬಂತು ಅಂದ್ರೂ ಅವು ಅಲರ್ಟ್ ಮಾಡ್ತವೆ, ಅದ್ರ ಜೊತೆ ಒಡನಾಟ ತುಂಬಾ ಸೊಗಸಾಗಿರುತ್ತೆ. ಆಮೇಲೆ ನಾಟಿ ಕೋಳಿ ಮೊಟ್ಟೆ ಆರೋಗ್ಯವಾಗಿರೋಂತ ಮೊಟ್ಟೆ ಸಿಗುತ್ತೆ, ಮೀಟ್ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ನಾಟಿ ಕೋಳಿ ಸಾಕಾಣಿಕೆ ನಮ್ಮ ಪ್ರಕೃತಿ ಒಳಗೆ ಹೊಂದ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಅವುಗಳ ಮಾರಾಟ ಹೇಗೆ? ನಾಟಿ ಕೋಳಿ ಸಾಕ್ತಿದೀವಿ ಅಂತ ಗೊತ್ತಾದವರು ಅವರೇ ಹುಡ್ಕೊಂಡು ಬಂದು ತಗೊಂಡೋಗಿರೋದು ತುಂಬಾ ಉಂಟು ಸರ್. ನಮಗೀಗ ಆಲ್ರೆಡಿ ನಾವು ಹೇಳುವಂತ ಅವಶ್ಯಕತೆನೇ ಇಲ್ಲ, ನಮ್ಮ ಹತ್ರ ನಾಟಿ ಕೋಳಿ ಇದೆ ಅಂತ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಅವರು ನಮ್ಮ ಹತ್ರನೇ ಬಂದು ಬೈ ಮಾಡ್ಕೊಂಡು ಹೋಗ್ತಾರೆ ಸರ್. ಮೀನು ಸಾಕಾಣಿಕೆಯನ್ನು ಯಾವಾಗಲಿಂದ ಪ್ರಾರಂಭ ಮಾಡಿದ್ರಿ? ನಾನು ಕೃಷಿ ಹೊಂಡ ಅಂತ ಮಾಡಿದ್ಮೇಲೆ ಆ ಕೃಷಿ ಹೊಂಡದೊಳಗೆ ಅಂತಂತವಾಗಿ ನಾನು ಸ್ವಲ್ಪ ಸ್ವಲ್ಪ ಮೀನುಗಳನ್ನ ಬಿಡ್ತಾ ಬಂದ್ವಿ ಸರ್. ನಮ್ಮ ಕೆರೆನಲ್ಲಿರೋಂತ ನಾಟಿ ತಳಿಗಳು, ಪೂರ್ವ ಇದ್ರ ಮುಂಚೆಯಿಂದ ಇರೋಂತ ನಾಟಿ ತಳಿಗಳು, ಕುಚ್ಚು ಮೀನು, ಔಲ್ ಮೀನು, ಈ ತರದ್ದೆಲ್ಲದ್ರ ಜೊತೆಗೆ ಫಾರಂ ಮೀನುಗಳು ಬರ್ತಾವಲ್ಲ, ದೊಡ್ಡಬಾಯ್ ಕಟ್ಲಾ, ರವು, ಆಮೇಲೆ ಕಾಮನ್ ಕರ್ಪು, ಗ್ಲಾಸ್ ಕರ್ಪು, ಈ ತರದ್ದೆಲ್ಲ ಒಂದು ಮೀನು ಸಾಕಾಣಿಕೆನ ನಮ್ಮ ಕೃಷಿ ಹೊಂಡದಲ್ಲಿ ಮಾಡೋದ್ರಿಂದ ಆರೋಗ್ಯವಾಗಿ ಅವು ಬೆಳೀತಾ ಇದಾವೆ ಸರ್. ಮೀನು ಸಾಕಾಣಿಕೆನೂ ಲಾಭದಾಯಕ ಇದೆ, ಆಮೇಲೆ ಕೋಳಿ ಸಾಕಾಣಿಕೆನೂ ಲಾಭದಾಯಕ ಇದೆ. ಇವನ್ನೆಲ್ಲ ನಾವು ಅದು ಸರಿಯಾದ ಪ್ರಮಾಣದಲ್ಲಿ ಕರೆಕ್ಟಾಗಿ ಅವಕ್ಕೆ ಏನೇನು ಬೇಕಾಗುತ್ತೆ ಅದನ್ನ ನಾವು ಒದಗಿಸ್ಕೊಂಡು ಬೆಳೆ ಮಾಡಿದ್ರೆ ಮೀನಿಗಾಗ್ಲಿ ಅಥವಾ ಕೋಳಿಗಾಗ್ಲಿ ಅವೆಲ್ಲ ನಮಗೆ ಒಳ್ಳೆ ಆರೋಗ್ಯವಾಗಿರೋಂಥ ಮೊಟ್ಟೆ ಸಿಗುತ್ತೆ. ಈಗ ಆಲ್ರೆಡಿ ನಮಗೆ ದೊಡ್ಡಬಾಯಿ ಕಟ್ಲೆ ಎಲ್ಲ ಒಂದು 2-3 ಕೆಜಿ ಆಗಿದೆ ಸರ್ ನಮ್ಮ ಕೃಷಿ ಹೊಂಡದಲ್ಲಿ. ಇವುಗಳ ಮಾರಾಟ ಹೇಗೆ, ಮೀನಿನ ಮಾರಾಟ? ಮೀನಿಂದು ಅಂದ್ರೆ ಕ್ಯೂ ನಿಂತ್ಕೊಂಡು ತಗೊಂಡೋಗುವಂತ ಒಂದು ಆಸೆ ಇದೆ ಸರ್. ಬೆಳಿಬೇಕಷ್ಟೇ, ಸಾಕ್ಬೇಕು. ಸಾಕಿರುವಂತ ಮೀನನ್ನು ನಾವು ಯಾವಾಗ ನಾವು ಹಿಡಿತೀವಿ ಅವಾಗ ಸುತ್ತಮುತ್ತ ರೈತರುಗಳಿಗೆ ಇಮಿಡಿಯೇಟ್ ಆಗಿ ಗೊತ್ತಾದ ತಕ್ಷಣ ಅವರೇ ಬಂದು ಅಲ್ಲಿಗೆ ಬಂದು ತಗೊಂಡೋಗುವಂತ ಫೆಸಿಲಿಟೀಸ್ ಇದೆ ಸರ್. ರೈತರಿಗೆ ಅದೆಲ್ಲ ಬಹಳ ಅನುಕೂಲತೆ ಇದೆ ಸರ್. ನಾಟಿ ತಳಿಗಳು ನಾವು ಏನೇ ಸಾಕಾಣಿಕೆ ಮಾಡಿದ್ರು ಅದಕ್ಕೆ ಯಾವತ್ತೂ ಬೆಲೆ ಕೊರತೆ ಇರಲ್ಲ ಸರ್. ಬೆಲೆ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಅಂತೂ ಯಾವತ್ತೂ ಆಗಲ್ಲ. ಹೀಗೆ ಕೃಷಿ, ತೋಟಗಾರಿಕೆ, ಅರಣ್ಯ ಕೃಷಿ ಜೊತೆಗೆ ಹಸು ಸಾಕಾಣಿಕೆ, ಕೋಳಿ, ಮೀನು, ಇವುಗಳ ಸಾಕಾಣಿಕೆ, ಇದನ್ನೆಲ್ಲ ಸಮಗ್ರವಾಗಿ ಕೃಷಿಯನ್ನ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಾ ರೈತರಿಗೆ? ಸಮಗ್ರವಾಗಿ ಅಳವಡಿಕೆ ಮಾಡ್ಕೊಂಡಾಗ ಏನಾಗುತ್ತೆ, ರೈತರಿಗೆ ವರ್ಷ ಇಡೀ ಯಾವುದೇ ಸಮಸ್ಯೆನೂ ಬರಲ್ಲ ಮುಖ್ಯವಾಗಿ. ಆಮೇಲೆ ಇನ್ನೊಂದೇನಂದ್ರೆ ನಾವು ಈ ನಾಟಿ ತಳಿಗಳಾಗ್ಲಿ ನ್ಯಾಚುರಲ್ ಮೆಥಡ್ಸ್ ಅಲ್ಲಿ ನಾವು ಮಾಡೋದ್ರಿಂದ ನಾನೀಗ ರೈತರ ಹತ್ರ ತಿಳ್ಕೊಂಡಿರೋ ವಿಚಾರ, ನಾವು ಇಷ್ಟು ವರ್ಷದವರೆಗೂ ಮಾಡ್ಕೊಂಡು ಬಂದಿರೋದೊಂದು ಸೂಕ್ಷ್ಮತೆಯಿಂದ ತಿಳ್ಕೊಳ್ಳೋದ್ರಿಂದ ನಮ್ಮ ಮಣ್ಣು, ನೀರು, ಗಾಳಿ ಯಾವುದಕ್ಕೂ ಹಾನಿಯಾಗಲ್ಲ. ನಾವು ನೈಸರ್ಗಿಕವಾಗಿ ಎಷ್ಟು ನಾವು ಪ್ರಯತ್ನಪಟ್ಟು ಮಾಡ್ತಿರ್ತೇವೋ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಪರಿಸರದ ಆರೋಗ್ಯನೂ ಚೆನ್ನಾಗಿರುತ್ತೆ, ಆಮೇಲೆ ನಮ್ಮ ಹತ್ರ ಇರೋಂಥ ಪ್ರಾಣಿ ಪಕ್ಷಿಗಳ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾವುದೇ ರೀತಿನೂ ನಾವು ಕೆಮಿಕಲ್ಸ್ ಅವು ಬಳಸದೇ ಇರೋದ್ರಿಂದ ನಮ್ಮ ಭೂಮಿಲಿ ಮಣ್ಣಲ್ಲಿ ಕೆಲವೊಂದು ಸೂಕ್ಷ್ಮ ಜೀವಾಣುಗಳಿರುತ್ತೆ ಅವಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ, ನಮ್ಮ ಪ್ರಕೃತಿ ಒಳಗೆ ಪಕ್ಷಿಗಳಿರ್ತಾವ ಅವಕ್ಕೂ ತೊಂದರೆ ಆಗಲ್ಲ, ನಮ್ಮ ಹತ್ರ ಇರೋಂಥ ನಾಟಿ ತಳಿಗಳು ಹಸು ಕೋಳಿ ಅವಕ್ಕೂ ತೊಂದರೆ ಆಗಲ್ಲ. ನಾವು ಬಂದಿರೋಂಥ ಒಂದು ಪರಿಸರನ, ನಾವು ಬೆಳೆದಿರೋಂಥ ಒಂದು ಪರಿಸರನ ನಾವು ಕಾಪಾಡಿದ್ವಿ ಅನ್ನೋದೊಂದು ತೃಪ್ತಿ ಇರುತ್ತೆ. ಆಮೇಲೆ ನಾವು ಬೆಳೆದಿರೋಂಥ ಪದಾರ್ಥನ ನಾವು ಕೊಟ್ಟಾಗ ಆರೋಗ್ಯವಾಗಿದೆ ಅನ್ನೋದೊಂದು ಸಮಾಧಾನ ಇರುತ್ತೆ. ಅದು ಬೇರೆಯವ್ರು ತಗೊಂಡ್ರು ಅವರು ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ನಾವು ಯಾವುದೇ ಆರ್ಗ್ಯಾನಿಕ್ ಮಿಲ್ಕ್ ಆಗಲಿ ಅಥವಾ ನಮ್ಮ ಬೆಳೆದಿರೋಂಥ ಫ್ರೂಟ್ಸ್ ಆಗಲಿ ಅಥವಾ ನಾವು ಬೆಳೆದಿರೋ ಪ್ಯಾಡಿ, ರಾಗಿ, ಮೇಜ್ ಯಾವುದೇ ಬೆಳೆದ್ರೂ ನಾವು ಆರ್ಗ್ಯಾನಿಕ್ ಅಲ್ಲಿ ಬೆಳೀತಾ ಇರೋದ್ರಿಂದ ನೈಸರ್ಗಿಕವಾಗಿರೋದ್ರಿಂದ ಆರೋಗ್ಯ ಯಾರಿಗೂ ತೊಂದರೆ ಬರಲ್ಲ. ಹುಷಾರ್ ಇಲ್ಲದೆ ಇರೋರು ಹುಷಾರಾಗ್ತಾರೆ. ಈಗ ಕೆಲವೊಂದೊಂದು ಕಡೆ ನಾನು ತಿಳಿದಿರೋ ಪ್ರಕಾರ ಮಾರ್ಕೆಟ್ ಅಲ್ಲಿರೋ ತಂದ್ಬಿಟ್ಟು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿನೂ ಬಂದಿದೆ ಇವಾಗಿನ ಒಂದು ವ್ಯವಸ್ಥೆಲಿ. ಕೆಲವೊಂದೊಂದು ಕೆಮಿಕಲ್ ಜಾಸ್ತಿ ಹೆಚ್ಚಿನ ಒಂದು ಬಳಸ್ತಾ ಇರೋದ್ರಿಂದ, ಹಾಗಾಗಿ ಈ ನಿಟ್ಟಿನಲ್ಲೇ ರೈತರೆಲ್ಲ ಒಂದು ಯೋಚನೆ ಮಾಡ್ಕೊಂಡು ಹೋದ್ರೆ ನಮ್ಮ ಪರಿಸರನ ಕಾಪಾಡೋದ್ರ ಜೊತೆಗೆ ನಮ್ಮ ಆರೋಗ್ಯನ ಸೇಫ್ಟಿಯಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಪ್ರಕೃತಿನೂ ಚೆನ್ನಾಗಿರುತ್ತೆ, ನಾವು ಆರೋಗ್ಯವಾಗಿರ್ಬೋದು ಅನ್ನೋದು ಒಂದು ಆಸೆ ಸರ್. ತಾವು ಆರಂಭದಲ್ಲೇ ಹೇಳಿದ್ರಿ ಮೂಲಭೂತವಾಗಿ ನೀವೇನು ಕೃಷಿಕರಲ್ಲ, ಕೃಷಿ ಕೆಲಸವನ್ನು ಕೂಡ ಏನು ನಿಮ್ ತಂದೆ ತಾಯಿ ಮಾಡ್ತಾ ಇದ್ದಂತವರಲ್ಲ, ಆನಂತರ ನೀವು ಕೃಷಿಯನ್ನ ಇಷ್ಟಪಟ್ಟು ಪ್ರಾರಂಭವನ್ನ ಮಾಡಿದವರು. ಬಹುತೇಕ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೈತರನ್ನ ನಾನು ಭೇಟಿ ಮಾಡಿ ಕೃಷಿ ಪ್ರವಾಸಗಳನ್ನ ಮಾಡಿ ಕಲ್ತ್ಕೊಂಡೆ ಅಂತ ಹೇಳಿದ್ರಿ, ಏನೆಲ್ಲ ಕಲೀಲಿಕ್ಕೆ ಸಾಧ್ಯ ಆಯ್ತಲ್ಲಿ? ನಾವು ಎಷ್ಟು ತಿಳ್ಕೊಂಡ್ರು ಬ್ರಹ್ಮಾಂಡ ಸರ್ ಇದು. ಕೃಷಿ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರು ಕಡಿಮೆನೆ. ನಾವು ತೋಟಗಾರಿಕೆ ಒಳಗೆ ಇನ್ನು ಏನೇನು ಹೆಚ್ಚೆಚ್ಚು ಬೆಳಿಬಹುದು, ಹಣ್ಣಿನ ಗಿಡಗಳು ಯಾವ ರೀತಿ ಬೆಳಿಬಹುದು, ಅವಕ್ಯಾಡೋ ಫ್ರೂಟ್ ಬೆಳಿಬಹುದು, ಖರ್ಜೂರ ಬೆಳಿಬಹುದು, ದ್ರಾಕ್ಷಿ ಬೆಳಿಬಹುದು, ಬಾದಾಮಿ ಬೆಳಿಬಹುದು, ಅಂಜೂರ ಈ ತರದ್ದೆಲ್ಲ, ಆಪಲ್ ಬೆಳಿಬಹುದು, ಎಲ್ಲದನ್ನು ಬೆಳಿಬಹುದು ಅನ್ನೋದು ನಮಗೆ ಗೊತ್ತಿದೆ. ಅದನ್ನೆಲ್ಲ ನಾವು ಹಂತ ಹಂತವಾಗಿ ಆ ಲೆವೆಲ್ಗೆ ರೀಚ್ ಆದ್ವಿ ಅಂದ್ರೆ, ಇವಾಗ ಕೆಲವೊಂದು ಮಾವು ಮೈಸಾಕಿ ಮ್ಯಾಂಗೋಸು ಅವೆಲ್ಲ ವಿಶ್ವ ಮಾರುಕಟ್ಟೆಯಲ್ಲಿ ತುಂಬಾನೇ ಒಂದು ಕೆಜಿ ಮ್ಯಾಂಗೋಗಿ 2.5 ಲಕ್ಷದಿಂದ 2.75 ಲಕ್ಷ ಕೆಜಿಗಿದೆ. ಅಂತದನ್ನೆಲ್ಲ ನಾವು ಅಳವಡಿಸ್ಕೊಂಡು ಬೆಳ್ಕೊಂಡು ಹೋದ್ರೆ ಆದಷ್ಟು ಆತರ ನಿಟ್ಟಿನಲ್ಲಿ ರೈತರು ಯೋಜನೆ. ಡ್ರಾಗನ್ ಫ್ರೂಟ್ 150 ರೂಪಾಯಿ ಕೆಜಿ ಇದೆ, ಪಿಂಕ್ ಡ್ರ್ಯಾಗನ್ ಫ್ರೂಟ್ ಮತ್ತೆ ವೈಟ್ ಡ್ರ್ಯಾಗನ್ ಫ್ರೂಟ್, ಆ ತರದ್ದೆಲ್ಲ ನಾವು ರೈತರಿಂದ ತಿಳ್ಕೊಂಡು ಸಂಸ್ಥೆಗಳಿಂದ ತಿಳ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಜ್ಞಾನ ಪಡ್ಕೊಂಡು ನಾವು ಆ ತರದ್ದು ಬೆಳ್ಕೊಂತಾ ಹೋದ್ರೆ ಸಮಗ್ರ ಕೃಷಿನಲ್ಲಿ ವರ್ಷ ಇಡೀ ನಮಗೆ ಆದಾಯದಲ್ಲಿ ಯಾವುದೇ ರೀತಿಯೂ ಕೊರತೆ ಕಾಣಲ್ಲ ಸರ್. ಆಮೇಲೆ ಅದ್ರ ಜೊತೆಗೆ ನಮ್ಮ ಜೀವನ ಜೊತೆಗೆ ನಾವೊಂದು 10-12 ಜನರು ಫ್ಯಾಮಿಲಿಗಳಿಗೆ ಒಂದು ಜೀವನಕ್ಕೆ ಕೊಡ್ಬೋದು ಅನ್ನೋದೊಂದು ಯೋಜನೆ ಇದೆ ಸರ್. ಒಟ್ಟಾರೆ ಕೃಷಿ ಏನನ್ಸುತ್ತೆ? ಕೃಷಿ ಬಹಳ ಸಂತೋಷ ಇದೆ ಸರ್. ಕೃಷಿ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರು ಕಡಿಮೆ, ಪ್ರಕೃತಿಯೊಳಗೆ ಜೀವನ ಮಾಡೋ ಸಂತೋಷ ಬೇರೆ ಎಲ್ಲೂ ಸಿಗಲ್ಲ ಅಂತ ನನ್ನ ಅನಿಸಿಕೆ ಸರ್. ವೇಣುಗೋಪಾಲ್, ನಿಮ್ಮ ಸಮಗ್ರ ಕೃಷಿಯನ್ನ ಮೆಚ್ಚಿ ನಮ್ಮ ಕೃಷಿ ಇಲಾಖೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನ ನೀಡಿದೆ. ಯಾವಾಗ ನೀಡ್ತು, ಏನು ಪ್ರಶಸ್ತಿಯನ್ನ ನಿಮಗೆ ನೀಡಿದ್ರು ಸರ್? ನಮ್ಗೆ ಕೃಷಿ ಇಲಾಖೆಯವರು ಬಂದು ನಮ್ಮನ್ನ ಸಂಪರ್ಕ ಮಾಡಿ ನಮಗೆ ಕೇಳಿ ಅವರು ಪ್ರಶಸ್ತಿಗೆ ಕರೆದ್ರು. ಅವಾಗ ನಾನು ಪ್ರಶಸ್ತಿ ಇರ್ಲಿ, ನಾವು ರೈತರ ಹತ್ರ ತಿಳ್ಕೊಂಡಿರೋದು ಅಂತ ಹೇಳಿದ್ರು ಅವರೇ ಒಂದು ಆಸಕ್ತಿಯಿಂದ ಕರೆದು 2021-22 ಸಾಲಿನ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆ ಅಡಿಯಲ್ಲಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿಸಿ ನಮಗೆ, ನಾನು ಪುಣ್ಯ ಸರ್, ಅದೆಲ್ಲ ಒಂದು ಸಹಾಯ ಸಿಕ್ಕಿ ನಮಗೂ ಒಂದು 25,000 ಪ್ರೋತ್ಸಾಹ ಧನನು ಸಹಾಯ ಮಾಡಿದ್ರು ಸರ್ಕಾರದಿಂದ, ಬಹಳ ಸಂತೋಷ ಆಯ್ತು ಸರ್. ನಮ್ ಪುಣ್ಯ ಸರ್, ಅದೆಲ್ಲ ಒಂದು ಸಂಸ್ಥೆಯಿಂದ ನಮಗೆ ಆತರ ಎಲ್ಲ ಒಂದು ಸಹಾಯ ಸಿಗೋದು. ನಾನು ಸುತ್ತಮುತ್ತ ರೈತರಿಂದ ತಿಳ್ಕೊಂಡಂತ ಒಂದು ಇದು ವಿಚಾರಗಳನ್ನ ನಮ್ ತೋಟದಲ್ಲಿ ಅಳವಡಿಸಿಕೊಂಡು ಒಂದು ಕೃಷಿನ ಚಟುವಟಿಕೆನ ಮಾಡ್ತಾ ಇದೊಂದು ಸನ್ಮಾನ ಸಿಕ್ಕಿರೋದು ನನಗೆ ಬಹಳ ಹೆಮ್ಮೆ ಮತ್ತೆ ನಮ್ ಪುಣ್ಯ ಅನ್ನಿಸ್ತು ಸರ್. ಈ ತರದ ಪ್ರಶಸ್ತಿಗಳು ಬೇಕು ಅಂತ ಅನ್ಸುತ್ತೆ ನನ್ಗೆ. ಏನಂದ್ರೆ ಪ್ರಶಸ್ತಿ ತಗೊಳ್ಬೇಕು ಅನ್ನೋದ್ಕಿಂತ ನಮ್ಮ ಪ್ರಕೃತಿನ ಕಾಪಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಹೊರಟಾಗ ಇಲಾಖೆಯವರೇ ಬಂದು ನಮಗೆ ಸನ್ಮಾನ ಮಾಡಿದ್ರಲ್ಲ, ಅದು ನನ್ನ ಪುಣ್ಯ ಅನ್ನಿಸ್ತು ಸರ್. ನನಗೆ ಪ್ರಶಸ್ತಿ ತಗೋಬೇಕು ಅನ್ನೋದು ಹೋಗ್ತಿಲ್ಲ, ನಮ್ಗೆ ಮನ್ಸಿಗೆ ಸಮಾಧಾನ ಆಗ್ಬೇಕು ಅನ್ನೋದು ದೃಷ್ಟಿಯಲ್ಲಿ ನಾನು ಪ್ರಕೃತಿನ ಒಂದು ಪರಿಸರ ಪ್ರೇಮಿಯಾಗಿ ಕೆಲಸ ಮಾಡಿಕೊಂಡು ಒಂದು ಕೃಷಿನ ತೊಡಗಿಸ್ಕೊಂಡಾಗ ಪ್ರಶಸ್ತಿ ಆದಾಗೆ ಬಂದು ನನ್ನನ್ನು ಸಂಸ್ಥೆಯವರು ಹುಡುಕಿ ಕರೆದು ನನಗೆ ಸನ್ಮಾನ ಮಾಡಿರೋದು ನನ್ನ ಪುಣ್ಯ ಸರ್. ವೇಣುಗೋಪಾಲ್, ನಿಮ್ಮ ತೋಟವನ್ನ ನಮ್ಮ ಕೃಷಿಕರು ಅಥವಾ ನಮ್ಮ ಕೇಳುಗರು ನೋಡಬೇಕು ಅಂತ ಹೇಳಿದ್ರೆ ಬರುವಂತದ್ದು ಹೇಗೆ? ಹಾಸನಿಂದ ಬರೋದಾದ್ರೆ ಮೈಸೂರು ರೋಡಲ್ಲಿ 20 ಕಿಲೋಮೀಟರ್ಗೆ ಅಂಗ್ರಳ್ಳಿ ಸಿಗುತ್ತೆ, ಅಲ್ಲಿಂದ ಬಲ್ಮುಖವಾಗಿ ಟರ್ನ್ ತಗೊಂಡಾಗ ಮುಕುಂದ್ರೋಸಳ್ಳಿ ಅನ್ನೋ ಊರು ಸಿಗುತ್ತೆ, ಅಲ್ಲಿಂದ ಮತ್ತೆ ಮಲೆದೇವರಪುರ ದಾರಿನಲ್ಲಿ 1 ಕಿಲೋಮೀಟರ್ ಅಲ್ಲಿ ನಮ್ಮ ತೋಟ ಬರಬಹುದು ಸರ್. ಅಂತ ಅಂದ್ರೆ ಈಗ ಹಾಸನದಿಂದ ಹೊರಟ್ರೆ ಹೊಳೆಸಪುರ ರೋಡ್ನಲ್ಲಿ ಅಂಗ್ರಹಳ್ಳಿ ಸಿಗುತ್ತೆ, ಅಲ್ಲಿಂದ ಬಲಕ್ಕೆ ಮುಕುಂದೂರು ಹೊಸಹಳ್ಳಿ, ಮುಕುಂದೂರು ಹೊಸಹಳ್ಳಿಯಿಂದ ನೀವು ಮಲೆದೇವರಪುರ ರೋಡ್ನಲ್ಲಿ ಹೊರಟ್ರೆ ನಿಮ್ಮ ತೋಟಕ್ಕೆ ಬರಬಹುದು. ನಿಮ್ಮ ಸಂಪರ್ಕ ಸಂಖ್ಯೆ ಏನು ಹೇಳ್ಬೋದು? 9-7-4-1-5-6-3-3-6-0. ಇನ್ನೊಮ್ಮೆ ಹೇಳಿ. 9-7-4-1-5-6-3-3-6-0. ಒಳ್ಳೆಯದು ವೇಣುಗೋಪಾಲ್ ಅವರೇ, ಸಮಗ್ರ ಕೃಷಿಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಇವತ್ತು ವಿವರವಾಗಿ ಹಂಚಿಕೊಂಡ್ರಿ. ಕೃಷಿ ಹೇಗೆಲ್ಲ ಸುಖ ಸಂತೋಷವನ್ನು ನೀಡುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಾವು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದ. ಇದುವರೆಗೆ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ನಾಯಕರಹಳ್ಳಿಯ ಪ್ರಗತಿಪರ ಸಾವಯವ ಕೃಷಿಕ ಎನ್ವಿ ವೇಣುಗೋಪಾಲ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ನಾಳೆ ಸಂಜೆ 5:30 ಪ್ರಸಾರವಾಗಲಿರುವ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ತೆಂಗಿನ ತೋಟಗಳ ಸಮರ್ಪಕ ನಿರ್ವಹಣೆ ಕುರಿತು ಹಾಸನದ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಿಸಾನ್ ವಾಣಿ ಪ್ರಸಾರವಾಯಿತು. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:20 ಭಕ್ತಿ ರಚನೆಗಳ ಕಾರ್ಯಕ್ರಮ ಗೀತಸುಧಾ, 6:30 ವಿಜ್ಞಾನದ ಮುನ್ನಡೆ, 6:51 ಮತ್ತು 7:45 ಕನ್ನಡ ಚಿತ್ರಗೀತೆಗಳು, 8:00 ಮನ್ ಕಿ ಬಾತ್ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರವನ್ನು ಆಲಿಸಬಹುದು. 9:00 ನಾಟಕ ಕೊರಿಯಪ್ಪನ ಕೊರಿಯೋಗ್ರಫಿ, ಸಾಹಿತ್ಯ ಹೆಚ್ ದುಂಡಿರಾಜ್, ನಿರ್ಮಾಣ ಶಿವಾನಂದ ಬೆಕ್ಕಲ್. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾರದ ಸಂಗೀತ ಸಭಾ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಚಿಂತನ, 6:20 ಭಕ್ತಿ ರಚನೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕಾ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸಮಿತಿ ಬೆಂಗಳೂರು. 7:50 ಸವಿಗಾನ, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ. 9:30 ಪ್ರಾಯೋಜಿತ